ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಕಾರ್ಗುಂದ ಸಮೀಪ ಕಡಿಯತ್ತೂರು ಗ್ರಾಮದ ನೈಯಣ್ಣೀರ ಪೌತಿ ಮುತ್ತಣ್ಣನವರ ಪತ್ನಿ ಪೊನ್ನವ್ವ ತವರ ಮನೆ ದೇವಾಯಿರ 91 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮೃತರ ಅಂತ್ಯಕ್ರಿಯೆ ನಾಳೆ 1 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004 9. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಜನಸಂಖ್ಯಾ ಸ್ಫೋಟತರ ಜೊತೆಗೆ ಅರಣ್ಯ ಪಿಂಜ ಪರಿಸರತರ ಮೇಲೆ ಮನುಷ್ಯಂಡಲಿಂಜ ಆಯಂಡುಳ್ಳ ತೊಂದರನುಂಡು ಸುಮಾರು ಜೀವ ಪ್ರಭೇದ ನಾಶ ಆಯಂಡುಂಡು. ಮಿಂಜತರ ಬೌಸರ ದೃಷ್ಟಿಲು ಪರಿಸರತನ ಕಾತುಬೆಚ್ಚವಕ್ಕೂ ಎಲ್ಲರೂ ಕೈಕೂಟುಂಡು ಕುಶಾಲ್ ನಗರ ಗವರ್ಮೆಂಟ್ ಇಂಜಿನಿಯರ್ ಕಾಲೇಜರ ಪ್ರಿನ್ಸಿಪಲ್ ಡಾ ಸೀನಪ್ಪ ಅಣ್ಣಿ. ಕುಶಾಲ್ ನಗರ ತಾಲೂಕರ ಕೂಡುಮಂಗಳೂರು ಸರ್ಕಾರಿ ಹೈಸ್ಕೂಲ್, ಕೂಡ್ಲೂರು ಗ್ರಾಮ ಪಂಚಾಯಿತಿ, ಜಿಲ್ಲಾ ರಾಷ್ಟೀಯ ಹಸಿರು ಪಡೆರ ಇಕೋ ಕ್ಲಬ್, ಜಿಲ್ಲಾ ಘಟಕ ಎನ್ಎಸ್ಎಸ್ ಘಟಕ, ಕುಶಾಲ್ ನಗರ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜರ ಎಐಸಿಟಿಐ ಯೋಜನೆ ರಡಿಲ್ ಇಂದು ವಿಶ್ವ ಜೀವ ವೈವಿಧ್ಯ ಸಂರಕ್ಷಣರ ಮೀದ ಏರ್ಪಾಡು ಮಾಡಿತಿಂಜ ಪರಿಸರ ಜಾಗೃತಿ ಆಂದೋಲನತ್ರ ಉದ್ಘಾಟನೆ ಮಾಡಿತು. ಇವು ತಕ್ಕ ಪರಂದತ್ ಜೀವ ವೈವಿಧ್ಯತನ ಕಾತುಬೆಪ್ಪನುಟ್ಟಲು ಪಿಂಜ ಅದನ್ನ ಉಳಿತಿ ಬಳತುವ ಕಾಯ್ತು. ಪ್ರತಿ ಕಾಲ ಮೇ 20 ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನ ಆಯ್ತು ಮಾಡುವ ಅಂದು ಇವು ಈ ಸಂದರ್ಭದಲ್ಲಿ ಅಣ್ಣಚಿ. ಇಂಜಿನಿಯರಿಂಗ್ ಕಾಲೇಜ ಜಿ ಶ್ರೀನಾಥ್ ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಮಾನವನ ಪಾತ್ರ ಅನ್ನುವ ವಿಷಯತರ ಮೇದ ತಕ್ಕ ಪರಂದತ್ತು ಅಲ್ಲಿಂಜ ನಡೆದ ಪರಿಸರ ಜಾಗೃತಿ ಅಭಿಯಾನತ್ ವಿದ್ಯಾರ್ಥಿಯ ಸಾರ್ವಜನಿಕಂಕ ಜಾಗೃತಿ ಕೊಡತತ್ತು. ಸರ್ಕಾರಿ ಕಚೇರಿಗಳು ಸಾರ್ವಜನಿಕಂಕ ಆಯಂಡುಳ್ಳ ತೊಂದರೆ ತಾಪತ್ರಯ ಪಿಂಜ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟನಕ್ಕೆ ಸಾರ್ವಜನಿಕಂಗಡಲಿಂಜ ಅಹವಾಲು ಒಡ್ತವಕ್ಕೆ ಭ್ರಷ್ಟಾಚಾರ ನಿಗ್ರಹ ದಳತರ ಅಧಿಕಾರಿಯ ನಾಳೆ 23 ಪೊಲಾಕ 11:30 ಮಜ್ಜನ 1 ತನೆ ಕುಶಾಲನಗರತರ ಭಾರತ್ ಗ್ಯಾಸ್ BGT ಟವರ್ಸ್ಲ ಸಭೆ ನಡೆತುವ. ಅವರ ಮಾಹಿತಿಗೆ ಭ್ರಷ್ಟಾಚಾರ ನಿಗ್ರಹ ದಳ ಪೊಲೀಸ್ ಠಾಣೆ ಶಾಂತಿ ನಿಲಯ ಕಾನ್ವೆಂಟ್ ಮಡಿಕೇರಿ ಇಲ್ಲಿಗೆ ಸಂಪರ್ಕ ಮಾಡಲೊಂದು ಭ್ರಷ್ಟಾಚಾರ ನಿಗ್ರಹ ದಳತರ ಠಾಣಾಧಿಕಾರಿ ಪಿಂಜ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟಿತು. ಜಿಲ್ಲಾಧಿಕಾರಿಯ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ತರಮಾರಿಪತ್ತು ಇದೇ ತಿಂಗ 27 ಪೊಲಾಕ 10 ಜಿಲ್ಲಾಧಿಕಾರಿಯರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಮಡಿಕೇರಿ ತಾಲೂಕರ ಯುವಕಪಾಡಿ ಗ್ರಾಮತರ ಕಕ್ಕಬೆ ಹೈಸ್ಕೂಲ್ ನಡಪ. ಈ ಕಾರ್ಯಕ್ರಮದ ಜಿಲ್ಲಾಧಿಕಾರಿ ಪಿಂಜ ಜಿಲ್ಲಾ ಮಟ್ಟತರ ಅಧಿಕಾರಿಯ ಕೂಡಿಯಾಡುವ ಸಾರ್ವಜನಿಕಂಗ ಬೋರೆ ಬೋರೆ ಇಲಾಖೆಗೆ ಸಂಬಂಧಪಟ್ಟನಕ್ಕೆ ಈ ತಿಂಗ 25 ಅಹವಾಲ್ನ ಅರ್ಜಿನ ಸಂಬಂಧಪಟ್ಟ ನಾಡು ಕಚೇರಿಗೆ ಒಪ್ಪುಚಿಡುವನಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಕೊಟ್ಟಂಡಿತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪಿಂಜ ಗೋಣಿಕಪ್ಪ ಕಾವೇರಿ ಕಾಲೇಜಿನಿಂದ ಕೂಡುಕೂಟತ್ತು ಪದವಿ ಮಟ್ಟದ ಕೊಡವ ಪಾಜೆಕ್ ಸಂಬಂಧಪಟ್ಟನಕ್ಕೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಪಿಂಜ ಪುಸ್ತಕ ಬಳಿಪಡುತ್ತುವ ಸಮಾರಂಭ ಇದೇ 28 ಚೆನ್ನಿಯಾಚ ಪೊಲಾಕ 10 ಗೋಣಿಕೊಪ್ಪ ಕಾವೇರಿ ಕಾಲೇಜರ ಸಭಾಬಾಡಲ್ಲಿ ನಡಪಂದು ಅಕಾಡೆಮಿರ ಅಧ್ಯಕ್ಷೆ ಡಾ ಅಮ್ಮಟಂಡ ಪಾರ್ವತಿಯಪ್ಪಯ್ಯ ಅರಿಚಿಟಿತು. ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕೊಡಗು ಜಿಲ್ಲಾ ಲೇಖಕ ಪಿಂಜ ಕಲಾವಿದಂಗಡ ಬಳಗ ಇಂಗಡ ಕೂಡುಕೂಟತ್ತು 2021 ಸಾಲ್ರ ಗಡಿ ಸಾಂಸ್ಕೃತಿಕ ನಮ್ಮೆ ಇದೇ ತಿಂಗ 25 ಮಡಿಕೇರಿರ ಕಾವೇರಿ ಕಲಾಕ್ಷೇತ್ರದ ನಡಪಂದು ಬಳಗತ್ರ ಅಧ್ಯಕ್ಷ ಎಂಪಿ ಕೇಶವ್ ಕಾಮತ್ ಸುದ್ದಿಗೋಷ್ಠಿಲು ಅರಿಚಿಟಿತು. 2021 ಸಾಲಲು ಭಾರತ ಸರ್ಕಾರತರ ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಕಾರ್ಯಕ್ರಮತರಡಿಲು ಕೈಗಾರಿಕಾ ಉತ್ಪಾದನೆ ಸೇವಾ ಘಟಕ ಕಾರಕ್ಕೆ ಸಾಲ ಸೌಲಭ್ಯ ಪಡೆದವಕ್ಕೆ ಆನ್ಲೈನ್ಲಿ ಅರ್ಜಿ ಹಾಕಿತು. ಮಡಿಕೇರಿ ಮಿಲಿಟರಿ ಕ್ಯಾಂಟೀನ್ ನಾಳೆ ಪುದಿಯ ವಸ್ತು ಬಪ್ಪನುಂಡು. ನಾಳೆ ತಿಂಗಳಾಚೆ 23 ಎದೇ ಅವರು ವ್ಯಾಪಾರ ವಹಿವಾಟು ಇಪ್ಪಲಂದು ಕ್ಯಾಂಟೀನ್ರ ವ್ಯವಸ್ಥಾಪಕಂಗ ಅರಿಚಿಟಿತು. ಇಲ್ಲಿಗೆ ಸುದ್ದಿ ಸಮಾಚಾರ ತುಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಎನ್ಎಸ್ ಶಿಬಿರಾರ್ಥಿಗ ಜನಸಾಮಾನ್ಯರಲ್ಲಿ ನೆಲ ಜಲ ಸಂರಕ್ಷಣೆಗೆ ಜೀವ ವೈವಿಧ್ಯ ಹಂಗೆ ನೀರಿನ ರಕ್ಷಣೆ ಬಗ್ಗೆ ಅರಿವು ಮೂಡಿಸಿದ್ರೊಟ್ಟಿಗೆ ತಮ್ಮನ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಕೂತ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಕೊಡಗು ಜಿಲ್ಲಾ ಸಮಿತಿ ಅಧ್ಯಕ್ಷರ ಹಂಗೆ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆನ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ ಕುಮಾರ್ ಅವರು ಹೇಳಿದ್ರು. ಇವು ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಎಂ ಬಾಡಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಾಟ್ ಮಾಡಿದ್ದ ಎನ್ಎಸ್ಎಸ್ ವಾರ್ಷಿಕ ಶಿಬಿರದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಯುವ ಜನಾಂಗದ ಪಾತ್ರ ತಿಳುವ ಬಗ್ಗೆ ಉಪನ್ಯಾಸ ಮಾಡಿದ್ರು. ವಿದ್ಯಾರ್ಥಿಗ ಪರಿಸರನ ಕಾಪಾಡಿಕೆ ಹೆಚ್ಚು ಗಿಡ ಮರ ಬೆಳೆಸಿ ಪರಿಸರ ರಕ್ಷಣೆಗೆ ಕೈ ಜೋಡಿಸಕೂತ ಇವು ಕಿವಿಮಾತು ಹೇಳಿದ್ರು. ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಗ್ಯಾನಲ್ಲಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮತ್ತು ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗ ಇವರ ಕೂಡುಕುಟ್ಟಲ್ಲಿ 2021-22 ಸಾಲಿನ ಗಡಿ ಸಾಂಸ್ಕೃತಿಕ ಉತ್ಸವದ ಉದ್ಘಾಟನಾ ಜಂಬರ ಇದೇ ಬರುವ ತಾರೀಕು 25 ಬುಧವಾರ ಹೊತ್ತಾರೆ 10 ಮಡಿಕೇರಿ ಕಾವೇರಿ ಕಲಾಕ್ಷೇತ್ರದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಶ್ರೀ ಎಂಪಿ ಅಪ್ಪಚ್ಚುರಂಜನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಜಂಬರದ ಉದ್ಘಾಟನೆಯ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಶ್ರೀ ಸೋಮಶೇಖರ್ ಮಾಡುವೆ, ಜಂಬರಲ್ಲಿ ನೆಂಟರಾಗಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಶ್ರೀ ಕೆಜಿ ಬೋಪಯ್ಯ, ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಸಮಿತಿ ಅಧ್ಯಕ್ಷರಾದ ಶ್ರೀ ರವಿ ಕುಶಾಲಪ್ಪ ಸೇರಿದಂತೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಜಂಬರಲ್ಲಿ ಗಡಿ ಪ್ರದೇಶದ ಜನಜೀವನದ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಶ್ರೀ ಟಿಪಿ ರಮೇಶ್ ಅವರು ಉಪನ್ಯಾಸ, ಹಂಗೆ ಕೊಡಗು ಗಡಿ ಭಾಗದಲ್ಲಿ ಭಾಷೆ ಮತ್ತು ಸಾಂಸ್ಕೃತಿಕ ಬಾಂಧವ್ಯ ವಿಷಯದ ಕುರಿತು ತೂಕು ಬಳಕು ಕೊಡವ ವಾರಪತ್ರಿಕೆಯ ಸಂಪಾದಕರಾದ ಶ್ರೀ ಮಧುಷ್ ಪೂವಯ್ಯ ಅವರು ಉಪನ್ಯಾಸ ಮಾಡುವೆತ್ತ. ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗದ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಆಗ್ತಿರುವ ತಾಪತ್ರಿಗ ಹಂಗೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಿಕೆ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳಿಂದ ನಾಳೆ ಹೊತ್ತಾರೆ 11:00 ಮಧ್ಯಾಹ್ನ 1:00 ಮುಟ್ಟ ಕುಶಾಲನಗರದ ಭಾರತ್ ಗ್ಯಾಸ್ ಬಿಜಿಟಿ ಟವರ್ಲಿ ಸಭೆ ನಡೆದಿದೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದ ಪ್ರಯುಕ್ತ ಇದೇ ತಾರೀಕು 27 ಹೊತ್ತಾರೆ 10 ಜಿಲ್ಲಾಧಿಕಾರಿಯವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಮಡಿಕೇರಿ ತಾಲೂಕಿನ ಯವಕಪಾಡಿ ಗ್ರಾಮದ ಕಕ್ಕಬ್ಬೆ ಪ್ರೌಢಶಾಲೆಯಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗ ಹಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಭಾಗವಹಿಸುವೆ. ಸಾರ್ವಜನಿಕರು ಬ್ಯಾರೆ ಬ್ಯಾರೆ ಇಲಾಖೆಗಳಿಗೆ ಸಂಬಂಧಿಸಿದಂಗೆ ಇದೇ ತಿಂಗಳ ತಾರೀಕು 25 ತಮ್ಮ ಅಹವಾಲು ಅರ್ಜಿನ ಸಂಬಂಧಪಟ್ಟ ತಾಲೂಕು ಕಚೇರಿಗೆ ಸಲ್ಲಿಸುವಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವರು ಕೋರಿದರು. ಮಡಿಕೇರಿ ಮಿಲಿಟರಿ ಕ್ಯಾಂಟೀನ್ಗೆ ನಾಳೆ ಹೊಸ ಸ್ಟಾಕ್ ಬರೆದರಿಂದ ನಾಳೆ ದಿನ ಯಾವುದೇ ವ್ಯಾಪಾರ ವಹಿವಾಟುಗ ಇರದುಲೆತ ಕ್ಯಾಂಟೀನ್ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿದರು. ಪೊನ್ನಂಪೇಟೆನ ಸಿಐಟಿಯು ಕಾಲೇಜಿನ 2 ಪಿಯುಸಿ ವಿದ್ಯಾರ್ಥಿನಿ ಸಿಂಚನ ಭಟ್ ಜೆಎಂ ಅವು ರಾಷ್ಟಮಟ್ಟದ ಇನ್ಸ್ಪೈರ್ಡ್ ಅವಾರ್ಡ್ ಪೈಪೋಟಿಗೆ ಆಯ್ಕೆಯಾಗಲು. ಇವು ಲೋ ಕಾಸ್ಟ್ ಆಟೋಮೇಟೆಡ್ ಮಾಸ್ಕ್ ವೆಂಡಿಂಗ್ ಮಿಷಿನ್ ಸಂಶೋಧನೆ ಮಾಡಿ ಸಾಧನೆ ಮಾಡಿದ್ದು ಇವು ಇದೇ ತಾರೀಕು 24 ಸುರತ್ಕಲ್ಲಿ ನಡೆಯುವ ಕಾರ್ಯಾಗಾರದಲ್ಲಿ ಭಾಗವಹಿಸುವೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272230018. ಸಮಯ 7 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ವಿದ್ಯಾವರ್ಧಕ ಸಂಘ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು. ಕೇಳಿ ಏರ್ ನೆಕ್ಸ್ಟ್. Good evening everyone. We are the students of Vidyavardhaka Sangha, first grade college. I am Satyavati from second year BCom. I would like to start with a few words about our college. Vidyavardhaka Sangha, first grade college, was established in 1978 and managed by the parent body of Vidyavardhaka Sangha. The vision of the college is to make value-based quality education the defining element in all our college activities. The mission is to prepare students to be value-conscious human beings with the right attitude for a healthy society. Vidyavardhaka Sangha concentrates on imparting Indian values through education. Without further delay, I would like to introduce our topic of speech, that is Digital India, which is categorized into three subtopics, which are Government Activities and Monetary System Online, Education on Digital Platform, Social Media Pros and Cons. I would like to call upon Gahana ji to introduce our topic of speech for today. Namaste everyone, I am Gahana from second year BCom. My hobbies are singing, playing throw ball, writing stories, which I actually do in my free time, and upload them in my social media. Besides, I love talking. Henceforth, I aspire to become a lecturer. When we talk about Digital India, we can think of complete digitalization, a vision to transform country into digitally empowered society and knowledge economy. With a population of 1.31 billion people, where around 140 million mobile phone users are seen, and being a country for second most social site users, this field has grasped positive vibes of technology in the field of education, defense, medicine, business, and many more, facilitating e-Aadhaar, e-Sampark, e-Health, e-Sign, Black Money Eradication, Umang, Swachh Bharat Mission, National E-Governance Plan, National Scholarship Portal, Digital India made people bound to have bank accounts and mobile phones where government can easily transfer subsidies and keep a record of individuals' income. Digital India is capable of providing reliable goods and services at comparatively low cost in a decentralized manner. The Bharat Net program connects 250,000 gram panchayats under Digital India. Pradhan Mantri Gramin Digital Saksharta Abhiyan, initiated under Digital India program, approved by the Union Cabinet, chaired by the Prime Minister Shri Narendra Modi, with outlay of ₹2,351.38 crores, providing 6 crore people in rural areas across India digitally literate, reaching around 40% of rural household by covering one member from every eligible household, playing a key role in macroeconomic factors such as GDP growth and labor productivity. Analysts say that Digital India plan could boost GDP up to $1 trillion by 2025. As for today, where cell phones, computers, YouTube, Netflix, Facebook are just regular in daily life, even toys are digital and many are programmable, Digital India concept strives to change education system in India, provides opportunity to access learning sources to a global platform, enhances self-study and allows students to connect better with the learning material. most importantly, it is easier to cater student needs by knowing their weaknesses, potential, learning pace and strength. In our India's diverse educational system, digital education unlocks immense benefit, numerous use cases and creative adaptation for both students and teachers. It facilitates a wide range of collateral benefits from higher student attentiveness to better parent-teacher engagement. Overall, Digital India made people bound to have bank accounts where public services are more and more accessible and accountable, enabling people to make their voices heard and talk to people across the world in real time. Thank you, Gahana. And overall, it is estimated that a campaign like Digital India can uplift the economy of India by 1 trillion. And now, the government is working towards transforming it into a 5 trillion economy. The digital literacy of India has increased too. It has made us all survive times like pandemic. Anyways, that was a good insight into how Digital India has become these days. Now, let's take a break from this and listen to some music. Oh, music? When I hear this word, I remember Madhurakshita and Sonu, who are one of the best singers. So let me invite them. Ma Deva, Ma Deva, Ma Deva, Ma Deva, Ma Deva, Ma Deva, Ma Deva, Ma Deva. ಸುಜುಗದ ಸುಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸುಜುಗದ ಸುಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿದಳವ ಮಾದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೂಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗಿವ್ನಿ ತುಪ್ಪಾವ ಕಾಯಿಸಿವ್ನಿ ಕಿತ್ತಾಳೆ ಹಣ್ಣ ತಂದೇವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದೇವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೂಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟದ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ ಬೆಟ್ಟದ್ ಮಾದೇವ ಗತಿಯಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟದ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ ಬೆಟ್ಟದ್ ಮಾದೇವ ಗತಿಯಂದು ಮಾದೇವ ನೀವೇ ಬೆಟ್ಟದ್ ಮಾದೇವ ಗತಿಯಂದು ಅವರಿನ್ನು ಹಟ್ಟಿ ಹಂಬಳವ ಮರೆತಾರೋ ಮಾದೇವ ನಿಮ್ಮ ಸೂಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. Namaste everyone, I am Gahana from second year BCom. Let me introduce my friends now. Namaste India, this is Geeta P from second year BSc. My hobbies are drawing, painting, listening to music. Now presently I am working on NFC, near field communication. Namaste India, I am Supreeta studying in BSc. My hobbies are pencil sketching, singing, dancing and playing chess. I'm a chess player in district level chess tournament. I want to pursue MSc in physics and to do my higher studies in IISc. Good evening everyone. I'm Kusuma S from 3rd sem BCom. My dream is to become a good actor. My hobbies are participating in skits, dramas, writing short stories, anchoring and many more like this. Good evening everyone. I'm Nandini from second year BCom. My dream is to become a CA, that is Chartered Accountant. Good evening India, my name is Sanjana from second year BCom, and from the time I was a small kid, everyone used to tell that I talk a lot. So I took it to my advantage and started participating in debate, extempore, elocution from 7th standard. Now I'm a successful podcast host and digital creator. It's been my forever lifelong dream to be an entrepreneur, and for that I'll be starting my own event management very very soon. I'm also an avid reader and singer. My warm greetings to everyone. My name is Manasa KC, second year BCom. It has been my forever dream to become a chartered accountant. I have cleared CA foundation examination December 2021 and currently I'm preparing for CA intermediate exams, which is this December. Apart from this, I also enjoy painting, dancing to sum it up all literary works. Year next. The first topic of the day is government activities and monetary system online. Government activities and monetary system of India for the recent years is in the progress of moving from the developing stage to the developed stage. And to elaborate this, let me introduce Geeta. As we all know, the digital project was launched by our Prime Minister Narendra Modi on 1st of July 2015. Digital India has got widespread praise from the people. It has shown a major development in the society. The scheme has connected the entire population of India. Very important point to be noted, it has also made people access government services online. Lot of this is because of Prime Minister Modi, who is driving and striving it forward. He accelerated India's effort to become next global hotbed of innovation. Today, plenty of people in India are having smartphone and access to web. Growing up, I still remember my family after many years of waiting got a rotary phone. It was a big event in our neighborhood. People used to come to our home and personally dialed a number 9 as many as times it could, and it allowed to connect our friends. I literally wonder now how it changed our life. Fast forwarding it to today, there are 300 million new users who have access to internet and smartphone. India is the fastest growing country in the entire world in the rate of internet users. Internet penetration percentage in India was 27% in 2015, whereas now, 2022, it has raised to 65%. It's not just being online, it's what do we do being online. People are educating themselves, connecting with loved ones, sharing PDFs, useful videos, etc. In YouTube, there are many homemakers in India who make living by posting many cooking videos. Most popular YouTube creator in India is Nisha Malvik, who gained millions of followers by posting vegetable recipes in Hindi on YouTube. People are even starting businesses. In Chandigarh, one-man retailer who was selling water pumps and he decided to take businesses online. And now he is one among the topmost water pump retailer in Tamil Nadu and Maharashtra. The stories are not unique but are happening all over the world. Digital India program is one-stop solution for rural people for most of the online services like medicines, consultations, etc. Lastly, I would like to thank our Prime Minister Narendra Modi for providing all these facilities to us. Thank you. Thank you, Geeta. And now we have Supreeta to speak against the topic. Nowadays, digitalization is becoming as important as roads and other basic amenities. We all agree with it. But is it true that everyone in our country are aware about it? No. Since digitalization is something new to us, not everyone are aware about it. When it comes to monetary system or the currency system, we just think about the coins and the currency notes we use daily. Digitalization has changed this way of monetary system work. Developed economics rapidly have reduced the importance of cash. The cryptocurrencies such as Bitcoin and Ripple have failed to gain relevance in terms of their share in monetary system. Nowadays, due to digitalization, people are shifting towards it. People do not carry any physical money with them, rather they just rely on their smartphones for paying money. The whole scenario of digitalization is to reduce the use of cash. When we talk about electricity, electricity is a basic necessity for connectivity and internet usage. In India, around 60% of people reside in villages and around 22% of villages lack electricity. In such a scenario, digitalization becomes a challenge. IT infrastructure in our country is still in a developing stage. It's been 75 years since we got independence, but still our country's literacy rate is just 74%. Remaining 26% of people are still illiterate and they lack the knowledge of digitalization. Increased cost of living is also affecting the literacy rate. Small retailers in our country deal only in cash transactions and they do not invest in digital infrastructure. Hacking and cyber crimes have got increased nowadays. Around 59% of individuals have fallen under the trap of cyber crimes. Around 50,000 cyber crimes have been reported in the period of 7 years in our country. Due to this, it is tough to get assurance to have a secure digital system. Not only that, it takes a long period of time for resolution when someone has fallen under the trap of cybercrime. But then, they are posed to rely on the technologies of developed countries only and not on our own technologies since it's still in a developing stage. Digitalization has made people lazy and dependent on the technologies in the modern world. Paper waste is now replaced with e-waste, which is non-degradable and is a threat to the environment. Nowadays, rather than remembering where we have kept the files, we have to remember the IDs and passwords of a particular data we require. Since digitalization is in a nascent stage, stringent government norms and policies should be implemented in the field of digitalization. If digitalization should be promoted in a good way, then the basic necessities required for it must be established. Not only that, people should be educated and brought awareness about digitalization. Thank you, Supreeta. Indeed, we are thinking towards increasing and enhancing the digital economy, remembering the promotion of a developed country. बहुत दिल करता है Education on digital platform. As we all know, there was existence of digital platform before too, but the number of people who knew about it were comparatively less. But nowadays, specifically during the pandemic period, people are more dependent on digital platform. Now let me invite Kusuma, who is going to talk for the topic. As we know, digital learning is a type of learning, that is an instructional practice that makes effective use of technology. Before 2019, there was 19.5% usage of digital education in the form of e-learning, that is, learning and training through digital resources. In COVID situation, 1.2 billion children were out of the classroom. So, in 2019, National Education Policy gave more importance to digital education. As for 2020, it is believed that 98% of corporate learning will take place online. During the pandemic situation, we students were having digital education. We were staying safe at home. It saved our time for traveling to schools and colleges. And parents began to understand how this kind of education went on and how teacher interacts with the students. Students at this age commenced to learn about this kind of new technology. Especially rural side students were introduced to this digital education platform. With public and private initiatives, rural areas could be occupied with required infrastructure. The government supported the students for every rural site by providing them with digital learning kits and computers for the schools and colleges, as well as for the teachers to teach. Even the teachers got an upskill for the digital education. If there was no digital education, 2 years would have been wasted for every student. Let us have an example. When we are going to the college, students used to have competitions, culture programs, etc. After we started having online classes, did we stop doing those programs? No. In our college, we did all the programs online. We students were able to attend all the competitions through online meeting platform. In our school days, we used to have smart classes. For example, if we have chapters on planets and earth, teachers visualized videos on the topic, which we were able to manifest really well. Now, we have many educational apps. They are contributing so much to digitalization of education. Technology will not replace great teachers, but technology in the hands of great teachers can be transformational. So, this digital education is more helpful for students to continue our learning. Thank you. Thank you, Kusuma. And now we have Nandini to speak against the topic. The digitalization of the education in semi-urban and rural regions of India is a challenging feat to achieve, and we still have a long way to go. Using the internet for the entertainment is quite common, right? But using it for the online classes is a big challenge. Teachers may not be well versed in creating the digital content and presenting it effectively in online. A sudden expectation from the teachers to upgrade and from the student to adopt is really an unfair one. ಬಾಡಿ ಲ್ಯಾಂಗ್ವೇಜ್ ಅಂಡ್ ದ ಐ ಕಾಂಟ್ಯಾಕ್ಟ್ ವಿಚ್ ಆರ್ ದ ಇಂಪಾರ್ಟೆಂಟ್ ಕ್ಲೂಸ್ ಫಾರ್ ಎವ್ರಿ ಟೀಚರ್ ಆರ್ ವೆರಿ ಡಿಫಿಕಲ್ಟ್ ಟು ಪರ್ಸೀವ್ ಇನ್ ಆನ್ ಆನ್ಲೈನ್ ಕ್ಲಾಸ್. ಹೌ ಮೆನಿ ಸ್ಟೂಡೆಂಟ್ ಹವ್ ಪೇಡ್ ಅಟೆನ್ಷನ್ ಇನ್ ಆನ್ ಆನ್ಲೈನ್ ಕ್ಲಾಸ್? ಆಫ್ ದೋಸ್, ಹೌ ಮೆನಿ ಆಫ್ ಯು ಅಂಡರ್ಸ್ಟುಡ್ ದ ಲೆಸನ್? ಇಸ್ ದ ಟೀಚಿಂಗ್ ಪೇಸ್ ಆಲ್ ರೈಟ್? ಆರ್ ಸಮ್ ಸ್ಟೂಡೆಂಟ್ ಗೆಟ್ಟಿಂಗ್ ಲೆಫ್ಟ್ ಬಿಹೈಂಡ್? ದಿಸ್ ಆರ್ ಆಲ್ ದ ಕ್ವೆಶನ್ ಅರೈಸ್ ಈವನ್ ಇನ್ ದ ಟ್ರೆಡಿಷನಲ್ ಕ್ಲಾಸ್ ರೂಮ್ಸ್ ಆಲ್ಸೋ, ಬಟ್ ದೇವ್ ಆರ್ ವೆರಿ ಹಾರ್ಡರ್ ಟು ಪರ್ಸೀವ್ ಇನ್ ಆನ್ ಆನ್ಲೈನ್ ಕ್ಲಾಸ್. ಆಡಿಂಗ್ ಟು ದಿಸ್, digital literacy and infrastructural support. Majority of the student in rural and urban area still not have a required internet bandwidth or even the knowledge to understand digital terminologies and devices. The steady flow of electricity is also a major problem. Access to the right device and cost of the data for a increased usage of a content consumption. Availability of the right devices to every student for accessing the digital content. Not a lot of students in rural India have access to laptop, desktops, smartphones, etc. Absence of standardized e-learning content in multiple language. We're still facing an issue over the availability of standardized content in multiple language, and we don't have got a good quality of a e-learning content covering all the major co-curriculum at K-12 and higher educational level. Only an 8% of the students in an rural areas have attended the online class. Really an shocking one. Finally, education is not about a body of a knowledge, but also about developing a social skills and sportsmanship among the student. Relying solely on the online class may hinder the holistic development of the every student, and later many may underperform in the personal and professional life. Thank you. Thank you, Nandini. Therefore, to conclude it, the biggest part of our digital transformation is changing the way we think. Year next. Now, let's take a break from this and listen to some music. Hai suna ye puri dharti tu chalata hai. Meri bhi sun le arj mujhe ghar bulata hai. Bhagwan. है कहाँ रे तू, है खुदा, है कहाँ रे तू, है सुना तू भटके मन को राह दिखाता है, मैं भी खोया हूँ मुझे घर बुलाता है, भगवान है कहाँ रे तू, है कहाँ रे तू. झुकाता हूँ भगवान है कहाँ रे तू, है खुदा है कहाँ रे तू.